ಹಾಕಲಿ ಸೈನಿಕರೆಲ್ಲ ಬಿದ್ದುಳುವುದ ನಮ ಬಿಡುವುದಿಲ್ಲ ಬಿದ್ದುಳುವುದ ನಮ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಆತ್ಮೀಯ ಕೇಳುವರೆ ಇವತ್ತ ನಮ್ಮ ಜೊತೆಗೆ ಅಬ್ದುಲ್ ಖಾದರ್ ನಡಕಟ್ಟಿನವರಿದ್ದಾರೆ ಹೆಸರಾಂತ ಕೃಷಿ ಸಂಶೋಧಕ ಸಾಮಾಜಿಕ ಕಾರ್ಯಕರ್ತ ಪರಿಸರವಾದಿ ಅಬ್ದುಲ್ ಖಾದರ್ ನಡಕಟ್ಟಿನವರು ಕರ್ನಾಟಕದ ಹೆಮ್ಮೆ ಈ ಸಲದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯ ಅಬ್ದುಲ್ ಖಾದರ್ ಅವರು ಕೃಷಿಯಲ್ಲಿನ ನವನವೀನ ಸಂಶೋಧನೆಗೆ ಹೆಸರಾದಂಥವರು ತಮ್ಮ ವಿಶ್ವಶಾಂತಿ ಕೃಷಿ ಮತ್ತು ಔದ್ಯಮಿಕ ಸಂಶೋಧನಾ ಸಂಸ್ಥೆಯ ಮೂಲಕ ಅವರು ಕೃಷಿ ಉಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ ಈ ಭಾಗದೊಳಗ ಜನಜನಿತರಾಗಿದ್ದಾರೆ ರೈತರಲ್ಲಿ ಒಂದು ಹುಮ್ಮಸ್ಸನ್ನ ಮೂಡಿಸಿದ್ದಾರೆ ನಮ್ಮ ಜೊತೆಗೆ ಅಬ್ದುಲ್ ಖಾದರ್ ನಡಕಟ್ಟಿನವರು ಇದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದೀವಿ ಅಬ್ದುಲ್ ಖಾದರ್ ನಡಕಟ್ಟಿನವರೇ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ನಾವು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರ ಈ ಸಂದರ್ಭದಲ್ಲಿ ನಾವು ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀವಿ ಕಷ್ಟಪಟ್ಟು ಮೇಲೆ ಬಂದಂತವರು ಜೀವನದಲ್ಲಿ ಯಶಸ್ಸನ್ನ ಈ 70ರ ಈ ಇಳಿ ವಯಸ್ಸಿನಲ್ಲಿ ಕೂಡ ಹುಮ್ಮಸ್ಸಿನಿಂದ ತಮ್ಮ ಕೆಲಸವನ್ನು ಮಾಡ್ತಾ ಇರುವಂತವರು ಸಂಶೋಧನೆಗೆ ಇನ್ನೂ ತುಡಿತಾ ಇರುವಂತವರು ತಮ್ಮ ಒಂದು ಈ ಒಂದು ಪದ್ಮಶ್ರೀ ಪ್ರಶಸ್ತಿ ಬಂದ ನಂತರ ತಮ್ಮ ಒಂದು ಸಂತೋಷವನ್ನು ಹೇಗೆ ಹಂಚಿಕೊಳ್ತಾರೆ ಹೇಳ್ಬೋದಾ ಓಕೆ ಸಂತೋಷ ಸರ್ ಮತ್ತು ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ರೈತರ ಕೈ ಬಲಪಡಿಸುವುದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಮ್ಮ ರೈತ ಇವತ್ತು ಸಾಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಆ ರೈತ ಸಾಣದಲ್ಲಿ ಸಿಲುಕಿ ಒದ್ದಾಡ್ತಾನೆ ಅಂದ್ರೆ ದೇಶಾನು ಒದ್ದಾಡ್ದಂಗ ಆಕ್ಚುಲಿ ನನ್ನ ವಿಷಯ ಯಾಕಂದ್ರೆ ನಮ್ಮ ದೇಶ ಕೃಷಿ ದೇಶ ಕೃಷಿಯನ್ನು ಮುನ್ನಡೆಸುವಂತ ರೈತನಿಗಾಗಿ ನಾವು ಸರ್ಕಾರ ಆಗಲಿ ನಮ್ಮಂತವರು ರೈತನಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಇವತ್ತು ರೈತ ಉದ್ಧಾರ ಆಗ್ತಾನೆ ಈ ದಿಶೆಯೊಳಗೆ ನಾನು ಕಳೆದ 45 ವರ್ಷಗಳಿಂದ ಕೃಷಿ ಉಪಕರಣಗಳನ್ನ ರೈತರಿಗಾಗಿ ಮಾಡಿದ್ದೇನೆ ಅವುಗಳಲ್ಲಿ ಪ್ರಮುಖವಾಗಿ ನಡುಕಟ್ಟಿನ ಕೂರಿಗೆ ಅಂತ ಹೇಳಿದ್ರು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇಡೀ ದೇಶಾದ್ಯಂತ ಇವತ್ತು ರೈತರು ಅದನ್ನ ಉಪಯೋಗಿಸಿಕೊಂಡು ಲಾಭವನ್ನ ಹೆಚ್ಚಿನ ಬೆಳೆಯನ್ನ ಬೆಳೀತಾ ಇದ್ದಾರೆ ಯಾಕೆಂದ್ರೆ ಈ ಕೂರಿಗೆ ಜಗತ್ತಿನಲ್ಲಿ ಸಾವಿರಾರು ನಮೂನೆ ಕೂರಿಗೆಗಳದಾವ ಆದ್ರ ಒಂದೇ ಕೂರಿಗೆ ಒಳಗೆ ಕಡಿಮೆ ಬೆಲೆಯಲ್ಲಿ ನಿರ್ದಿಷ್ಟ ಅಂತ್ಯದೊಳಗೆ ಕೂರಿಗೆ ಒಂದು ಸಾಸಿವೆ ಕಾಳಿನಿಂದ ಇಟ್ಕೊಂಡು ಶೇಂಗದ ಕಾಳಿನವರು ದೇವರು ಎಷ್ಟು ಕಾಳುಗಳನ್ನು ಹುಟ್ಟಿಸಿದ್ದಾನೆ ಅಷ್ಟು ಕಾಳುಗಳು ನಿರ್ದಿಷ್ಟ ಅಂತ್ಯದೊಳಗೆ ಒಂದೊಂದೇ ಕಾಳು ಬೀಳುವಂತೆ ಜಗತ್ತಿನಲ್ಲಿಗೆ ಒಂದೇ ಕೂರಿನೊಳಗೆ ಯಾರು ಮಾಡಿಲ್ಲ ಇನ್ನೋರಿಗೆ ಹೀಗಾಗಿ ನಾನೊಬ್ಬ ರೈತನಾಗಿ ಈ ಕೃಷಿ ನಡುಕಟ್ಟಿನ ಕೂರಿಗೆ ಅಂತ ಏನು ಕಂಡಿಡಿದೆ ಇವತ್ತು ದೇಶಕ್ಕೆ ದೊಡ್ಡ ಉತ್ಪನ್ನವನ್ನು ತಂದು ಕೊಡ್ತಾ ಇದೆ ದೇಶಕ್ಕೂ ಮತ್ತು ರೈತರಿಗಾಗಿ ಇದು ಬಹಳ ಪ್ರಖ್ಯಾತನ ಪಡೆದಿದೆ ಅಬ್ದುಲ್ ಖಾದರ್ ನಡಕಟ್ಟಿನವರೇ ಅಣ್ಣಿಗೇರಿ ಭಾಗ ತಾವಿರುವಂತಹ ಒಂದು ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆದಷ್ಟು ಮಳೆ ಯಾವಾಗ್ಲೂ ಬಂದ್ರೂ ಕೂಡ ಅದನ್ನ ಉಪಯೋಗ ತೆಗೆದುಕೊಳ್ಳಿಕ್ಕೆ ರೈತ ಸೋಲ್ತಾ ಇದ್ದಾನೆ ತಾವು ಆರಂಭದೊಳಗ ಮಳೆ ನೀರು ಕೊಯ್ಲು ಮಾಡಿದಂತವರು ಆಮೇಲೆ ಹುಣಸೆ ಹಣ್ಣಿನ ಗಿಡಗಳನ್ನ ಸಾಕಷ್ಟು ತಮ್ಮ ಜಮೀನೊಳಗ ನೆಟ್ಟು ಅದನ್ನ ಮಾರ್ಕೆಟ್ ಕೂಡ ಮಾಡಿದಂತವ್ರು ಉಪ್ಪಿನಕಾಯಿ ಮತ್ತೆ ಬೇರೆ ಮಾಡಿ ಅಂದ್ರೆ ಇವತ್ತು ನಮ್ಮ ರೈತ ಒಂದು ಪದಾರ್ಥಗಳನ್ನು ಬೆಳೆಯದಷ್ಟೇ ಅಲ್ದೇನೆ ದವಸ ಧಾನ್ಯಗಳನ್ನು ಬೆಳೆಯದಷ್ಟೇ ಅಲ್ದೇನೆ ಈ ಮಾರಾಟ ಮಾಡೋದ್ರಲ್ಲಿ ಕೂಡ ಸೋಲ್ತಾ ಇದ್ದಾನೆ ಮಧ್ಯವರ್ತಿಗಳ ಹಾವಳಿಯಿಂದ ನಲಗ್ತಾ ಇದ್ದಾನೆ ಹೀಗೆ ತಮ್ಮ ಒಂದು ಸಂಶೋಧನಾ ಸಂಸ್ಥೆ ಏನಿದೆ ಕೃಷಿ ಸಂಶೋಧನಾ ಸಂಸ್ಥೆ ಮಾರಾಟ ಔದ್ಯಮಿಕ ಸಂಸ್ಥೆ ಕೂಡ ಮಾಡಿದೀರ ತಮ್ಮ ಒಂದು ಈ ವ್ಯಾಪಕ ಅನುಭವದ ಹೇಳಿದೊಳಗ ಹೀಗೆ ನಮ್ಮ ಒಂದು ದವಸ ಧಾನ್ಯಗಳನ್ನ ಹೇಗೆ ಅಚ್ಚುಕಟ್ಟಾಗಿ ಮಾರುಕಟ್ಟೆ ಮಾಡಬಹುದು ಇದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಬಹುದಾ ಈಗ ನೋಡ್ರಿ ನನಗೆ ಅನ್ಸಿದ ಮಟ್ಟಿಗೆ ನಮ್ಮ ರೈತರು ತಾವು ಏನು ಬೆಳೆಯನ್ನು ಬೆಳೀತಾರೆ ಅವನ್ನೇ ಒಂದು ಮಾರಾಟ ಮಾಡುವ ಪ್ರೊಸೆಸಿಂಗ್ ಅದನ್ನ ಮಾಡಿ ಮಾರಾಟ ಮಾಡಿದರೆ ಇನ್ನೂ ಹೆಚ್ಚಿನ ಲಾಭ ಮಾಡ್ಕೋಬಹುದು ಈ ದಿಶೆಯೊಳಗೆ ನಾನು ಹಿಂದೆ ಹುಣಸೆ ಬೇಸಾಯವನ್ನು ಮಾಡಿದಾಗ ಸ್ವತಃ ಹುಣಸೆಯನ್ನ ಬೆಳೆದು ಹುಣಸೆ ಕಾಯಿಯಿಂದ ಅದನ್ನು ತಪ್ಪು ಆಮೇಲೆ ಜಾಮು ಉಪ್ಪಿನಕಾಯಿ ಹೀಗೆಲ್ಲ ಸ್ವತಃ ನಾನೇ ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ದೆ ಈ ರೀತಿ ಪ್ರತಿಯೊಬ್ಬ ರೈತನು ತನ್ನ ಉತ್ಪನ್ನಗಳನ್ನ ಮಾರ್ಕೆಟಿಂಗ್ ಮಾಡುವ ಒಂದು ವ್ಯವಸ್ಥೆಯನ್ನ ಕಂಡುಕೊಂಡ್ರೆ ಹೆಚ್ಚಿನ ಲಾಭ ಈ ವರ್ಷಗಟ್ಟಲೆ ರೈತ ದುಡಿದು ನಡುವೆ ಏನು ಒಂದು ವ್ಯಾಪಾರ ಲೈಂಡ್ರೆ ಲಾಭ ಔಟ್ ಮಾಡ್ತಾರೆ. ಇನ್ನ ರೈತಗೆ ಮುಟ್ಟಬೇಕಾದ್ರೆ ರೈತನ ಸ್ವತಃ ಮಾರ್ಕೆಟಿಂಗ್ ಮಾಡುವಂತ ವ್ಯವಸ್ಥೆ ಮಾಡಿದಾಗ ಅದು ಒಳ್ಳೆಯ ಲಾಭ ರೈತನಿಗೆ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಅಬ್ದುಲ್ ಖಾದರ್ ನಡಕಟ್ಟಿನ ಅವರೇ, ತಮ್ಮ ಪರಿಶ್ರಮಕ್ಕೆ ಒಂದು ಸಾಕಷ್ಟು ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ. ನಿಜವಾಗಿ ಕೂಡ ನಮಗೆ ಸಂತೋಷ ಆಗುತ್ತೆ. ಅದು ಸಂಶೋಧನೆ ಅನ್ನೋದು ಪದ ಒಂದು ವಿಜ್ಞಾನಿಗಳ ಲೋಕದಲ್ಲಿ ಅಥವಾ ಹೆಚ್ಚಿನ ಒಂದು ಶಿಕ್ಷಣ ಪಡೆದಂತ ಅವರ ವಿಚಾರ. ನಮ್ಮ ರೈತರಿಗೆ ಈ ಸಂಶೋಧನೆ ಬಗ್ಗೆ ಒಲವು ಬರೋದು ಅಂದ್ರೆ ನಿಜವಾಗಿ ಕೂಡ ಒಂದು ಸೋಜಗದ ವಿಷಯ ಮತ್ತೆ ಬಹಳ ಸಂತೋಷದ ವಿಷಯ. ತಾವು ಆರಂಭದಲ್ಲೇ ಬಾಲ್ಯದಿಂದಲೇ ತಾವು ಸಾಕಷ್ಟು ಸಂಶೋಧನೆಗಳಿಗೆ ಹೆಸರಾದಂತವ್ರು, ಅಂದ್ರೆ ಅಲಾರಾಮ್ ಕೂಡ ಮಾಡಿದಂತವ್ರು, ಅಂದ್ರೆ ಬೇಗ ಹೇಳಲಿಕ್ಕೆ ಒಂದು ಮುಖಕ್ಕೆ ನೀರು ಚುಮುಕಿಸುವಂತಹ ಅಲಾರಾಮ್ ಅನ್ನು ಕೂಡ ತಯಾರು ಮಾಡಿದಂತವ್ರು, ಅಂದ್ರೆ ಈ ಹೊಸ ಹೊಸ ಅನ್ವೇಷಣೆ ಮಾಡಬೇಕು ಅನ್ನೋ ಒಂದು ವಿಚಾರಗಳು, ಈ ಶಕ್ತಿ ಬಂದದ್ದು ಹೇಗೆ, ಯಾರು ಒಂದು ಪ್ರೇರಣೆಯಿಂದ ಇದು ನೀವು ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಇದರ ಬಗ್ಗೆ ಬೆಳಕು ಚೆಲ್ಬಹುದಾ? ಯಾವುದೇ ಮನುಷ್ಯನಲ್ಲೇನು ಒಂದು ಅದ್ಭುತ ಶಕ್ತಿ ಇರ್ತದೆ. ಆ ಶಕ್ತಿ ಸೂಕ್ತ ಮನುಷ್ಯನೊಳಗೆ ನಾವು ಏನ್ ಮಾಡಬೇಕು ಏನ್ ಆಗ್ಬೇಕು ಅನ್ನೋದನ್ನು ನಾವು ತುಂಬಿದ್ದಾತಂದ್ರ ನಾವು ಆ ಮನುಷ್ಯ ಸೂಕ್ತ ಮನುಷ್ಯನೊಳಗೆ ಏನ್ ತುಂಬುತ್ತೇವೆ ಅದು ನಮ್ಮ ಕಾರ್ಯ ನಮಗ ಸಹಾಯ ಮಾಡಿ ನಾವು ಆ ಮಾರ್ಗದೊಳಗೆ ಹೋಗ ನಮ್ಗ ದಾರಿ ತೋರಿಸ್ತದೆ. ಈಗ ಕೆಲವು ಜನರು ಏನ್ ಮಾಡ್ತಾರ ಸದ್ಯದ ಮಟ್ಟಿಗೆ ವಿಚಾರ ಮಾಡಿ ಅದನ್ನ ಕೈ ಬಿಟ್ಟು ಬಿಡ್ತಾರ. ಆದ್ರೆ ಪ್ರತಿ ಒಬ್ಬ ಮನುಷ್ಯ ಒಂದು ಒಳ್ಳೆ ಹೊಸದನ್ನ ಮಾಡಬೇಕಾದ್ರೆ 24 ಗಂಟೆನೂ ಅದ್ರ ಬಗ್ಗೆನ ಒಂದು ವಿಚಾರ ಆಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಒಂದು ಹೊಸ ಅಲ್ಲಿ ಆವಿಷ್ಕಾರ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಇದಕ್ಕಾಗಿ ಬೆಳಗಿನ ಸಮಯದಲ್ಲಿ ನಾನು ಒಂದು ವಾಕ್ ಮಾಡ್ತಾ ಒಂದು ಗಂಟೆವರೆಗೂ ಸಮಸ್ಯೆಗಳಿಗೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಏಕಾಂತದೊಳಗೆ ನಾನು ನನ್ನ ತಿಳುವಳಿಕೆ ಬಂದಾಗಿಂದ ಇವತ್ತಿನವರೆಗೂ ಬೆಳಗಿನ ಸಮಯ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಆ ಸಮಯದಲ್ಲಿ ಈ ಸಂಶೋಧನೆ ವಿಚಾರಗಳ ಬಗ್ಗೆ ನನ್ನೊಳಗೆ ನಾನು ಅವಲೋಕನ ಮಾಡುವ ರೂಢಿಯನ್ನು ಇಟ್ಟುಕೊಂಡಿದ್ದರ ಪರಿಣಾಮ ಇವತ್ತು ಹೊಸ ಹೊಸ ಆವಿಷ್ಕಾರಗಳು ಮಾಡಲು ನನಗೆ ಒಂದು ದಾರಿ ದೀಪ. ಅದು ಆಕ್ಚುಲಿ ಎಲ್ಲರೂ ಸಂಶೋಧನೆಗಳನ್ನು ಮಾಡಕ್ಕೆ ತಿಳಿ ಕೆಡಿಸೋದು ಬಹಳ ಕಡಿಮೆ, ಆದ್ರೆ ಅದನ್ನು ಹುಚ್ಚು ಆಗ್ಬೇಕಾಗತ್ತೆ. ಸಂಶೋಧನೆ ಅಂದ್ರೆ ಹಂಗ ಅದು ಒಟ್ಟ ಎಷ್ಟು ಹಾಕಿದ್ರು ನುಂಗ್ಕೊಂಡು ಹೋಗ್ಬಿಡು, ಬೇಕಾದಷ್ಟು ದುಡ್ಡು ಹಾಕಿದ್ರೆ ನೀವು ಹಿಂಗಾಗಿ ಸಂಶೋಧನೆ ಮಾಡೋದೇ ಇಡೀ ಆಸ್ತಿ ನಾನು ಕಳ್ಕೊಂಡಿದ್ದೈತೆ 1,00,000 ರೂಪಾಯಿ. ಇವತ್ತು ದೇವರು ಆ ಸಂಶೋಧನೆ ಫಲದಿಂದ ಎಲ್ಲ ಕಳ್ಕೊಂಡಂತ ಸಂಪತ್ತನ್ನ ನಾನು ಇವತ್ತು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಏನನ್ನೋದು ಪ್ರತಿಯೊಬ್ಬರಿಗೂ ಸಂಶೋಧನೆ ಮಾಡುವಂತ ಹುಚ್ಚು ತಲೆಯಾಗಿ ತಗೊಂಡ್ರ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಮಂದಿ ಅದನ್ನ ಇದನ್ನ ಮಾಡುವ ಯಾವುದೇ ಕೆಲಸ ನಾವು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಅದನ್ನ ಕೆಲಸ ಮಾಡಿದಾಗ ಭವಿಷ್ಯ ಸಿಗುತ್ತದೆ ಅಂತ ನನ್ನ ಅನಿಸಿಕೆ. ಅಬ್ದುಲ್ ಖಾದರ್ ನಡಕಟ್ಟಿನವರ, ತಾವು ಈಗ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೀರ. ನಡಕಟ್ಟಿನ ಕೂರಿಗೆ ಅಂತೂ ತುಂಬಾ ಹೆಸರಾಗಿರುವಂತಹದ್ದು. ಟ್ರಾಕ್ಟರ್ ಬ್ಲೇಡ್ ಅನ್ನ ಶಾರ್ಪನ್ ಮಾಡುವಂತ ಒಂದು ಯಂತ್ರ ಮಾಡಿದೀರ. ಕಬ್ಬಿನ ಕಟಾವಿಗೋಸ್ಕರ ಕೂಡ ತಾವು ಯಂತ್ರವನ್ನು ತಯಾರು ಮಾಡಿದ್ದೀರಾ. ನೀರು ಕಾಯಿಸುವ ಯಂತ್ರ ವಿಶೇಷವಾಗಿ ಆದಷ್ಟು ಬೇಗನೆ ನೀರು ಕಾಯುವಂತದ್ದು ಮತ್ತು ಅದು ಬಿಸಿಯಾಗಿರುವಂತದ್ದು, ಮಳೆ ನೀರು ಕೊಯ್ಲು ಕೂಡ ಮಾಡಿದಂತವ್ರ ಅಂದ್ರೆ ಈ ತಮ್ಮ ಒಂದು ಸಂಶೋಧನೆಗಳೇನ್ ಮಾಡಿದಿರಿ, ಯಾವ್ಯಾವಗಳಿದೆ ಅವುಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಬಹುದಾ? ಹೇಗೆ ಸಂಶೋಧನಾ ಒಂದು ಮನಸ್ಸು ಇತ್ತಂದ್ರೆ ಹೇಗೆ ಹೊಸ ಹೊಸ ಅನ್ವೇಷಣೆಗಳನ್ನ ನಾವು ಮಾಡಬಹುದು, ತಮ್ಮ ಸಂಶೋಧನೆಗಳ ಬಗ್ಗೆ ಇನ್ನು ಹೆಚ್ಚಿನ ಬೆಳಕನ್ನು ಚೆಲ್ಬಹುದಾ? ಅಬ್ದುಲ್ ಖಾದರ್ ನಡಕಟ್ಟಿನವರೇ, ಈಗ ಕಬ್ಬು ಬಿತ್ತನೆ ಮಾಡುವಂತ ಒಂದು ಮಷಿನ್ ಮಾಡಿ ನೋಡಿ, ಆಮೇಲೆ ಈಗ ರೀಸೆಂಟ್ ಆಗಿ ಈಗ 15 ವರ್ಷದಿಂದ ಅದೊಂದು ಮಾಡ್ತಾ ಇದ್ದಾನೆ ಗೆಜ್ಜೆ ಶೇಂಗಾ. ನಮ್ಮಲ್ಲಿ ಈ ಕಮರ್ಷಿಯಲ್ ಪೀಕ್ ಇದು ಕೀಳ್ಸಿಂಗಾ ಅಂತೀವಿ ನಮ್ಮಲ್ಲಿ. ಆ ಕೀಳ್ಸಿಂಗಾ 3 ತಿಂಗಳಾಗಿ ಬರುವುದು, ಇದು ನಮ್ಮ ರೈತರಿಗೆ ಒಳ್ಳೆ ಲಾಭ ಕೊಡುವಂತ ಪೀಕು. ಆದ್ರೆ ಆ ಕೀಳ್ಸಿಂಗಾ ಕಿತ್ತು ಕರಿಬೇಕಾದ್ರೆ ಒಂದು ಕುರಿಗೆ 100 ಆಳ್ಬೇಕಾಗ್ತಾವ್ರೆ. ಇವತ್ತು 100 ಆಳ 3 ಆಳು ಸಿಗಲ್ಲ ಅಂತ ಸಮಯದೊಳಗೆ 100 ಆಳು ಇಲ್ಲಿಂದ ತರಬೇಕಂತೇಳಿ ರೈತರು ಆ ಗೆಜ್ಜೆ ಶೇಂಗಾ ಬಿತ್ತೋದನ್ನು ಬಿಟ್ಬಿಟ್ಟಾರೆ 90%. ಈ ದಿವಸ ರೈತರು ಬಹಳ ಒಂದು ಒತ್ತಡ ತಂದು ನನಗೆ ನೀವು ಗೆಜ್ಜೆ ಶೇಂಗಾ ಕಿತ್ತು ತಾನ ಹರಿದು ಒಪ್ಪುವಂತ ಮಷೀನ್ ಮಾಡ್ರಿ ಅಂತ ಒತ್ತಡ ತಗೊಂಡ್ಬಂದ್ರು. ಹಸಿ ಶೇಂಗಾ ಕಿತ್ತು ಅವರು ಹಸಿ ಒಳಗೆ ಮಾಡಕ್ ಹ್ಯಾಂಗ್ ಆಗತ್ರಿ, ನನಗೆ ನಾನು ಮಾಡಕ್ ಒಪ್ಪಿದೆ. ಮುಂದೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಕಳೆದ 15 ವರ್ಷಗಳಿಂದ ಅದನ್ನ ಮಾಡ್ತಾ ಬಂದಿದ್ದೇನೆ. ಈ ಕೊನೆ ಹಂತದಲ್ಲಿ ಬಂದಿದೆ ಅದು. ಈ ವರ್ಷ ರೈತರಿಗೆ ನಾನು ಕೊಡುವ ವ್ಯವಸ್ಥೆಯಲ್ಲಿ ಇದ್ದೇನೆ. ಗೆಜ್ಜೆ ಶೇಂಗಾ ಕಿತ್ತು ತಾನ ನರು ತಾನ ಸಣ್ಣಕ್ಕೆ ಹಾಕಿ ತೂರಿ ಚೀಲ ತುಂಬುವಂತ ಮಷಿನ್ ಮಾಡಿದ್ದೇನೆ ಸರ್. ಆಮೇಲೆ ಇನ್ನೊಂದು ರೋಟೋವೇಟರ್ ಅಂತ ಒಂದು ಮಾಡಿದ್ದೇನೆ. ಅದು ಭೂಮಿಯೊಳಗೆ ಹೆಚ್ಚು ಶಕ್ತಿಯನ್ನ ಡೀಸೆಲ್ ಅನ್ನ ವೇಸ್ಟ್ ಆಗದಂಗೆ ಮಣ್ಣು ರಕ್ಷಣೆ ಆಗುವಂತ ಒಂದು ವ್ಯವಸ್ಥೆ ಒಂದು ಅದು ರಿಸರ್ಚ್ ಮಾಡ್ತಾ ಇದ್ದೇನೆ. ಅಬ್ದುಲ್ ಖಾದರ್ ನಡ್ಕಟ್ಟಿನವರೇ, ಬಹಳ ಸಂತೋಷ ಆಯ್ತು. ಅಂದ್ರೆ ಈ ಒಂದು ಸಂಶೋಧನೆಗಳನ್ನ ನಾ ಮಾಡಿ ಅದು ಜನರಿಗೆ ತಲುಪಬೇಕು ಅಂತ ಹೇಳಿ ಸಾಕಷ್ಟು ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. 45 ವರ್ಷಗಳ ಸುದೀರ್ಘ ಅನುಭವ ಇದೆ. ತಮ್ಮ ಸಂಶೋಧನೆಯ ಪ್ರತಿಫಲವನ್ನ ನಿಮ್ಮ ಭಾಗದ ಒಂದು ರೈತರು ಅಂದ್ರೆ ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕೂಡ ತಾವು ಸಾಕಷ್ಟು ಜನಜನಿತರಾಗಿದ್ದೀರಿ. ಹೇಗೆ ನಮ್ಮ ರೈತರು ತಮ್ಮ ಸಂಶೋಧನೆಯ ಫಲವನ್ನ ಯಾವ ರೀತಿ ಪಡ್ಕೊಂಡಿದ್ದಾರೆ, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಒಂದೆರಡು ಮಾತು ಹೇಳ್ಬೋದಾ? ನೋಡಿ, ಈ ಕೂರಿಗೆಯಿಂದ ಇವತ್ತು ಸಾವಿರಾರು ಜನರು ಒಟ್ಟಿ ತುಂಬಿಸ್ಕೊಳ್ತಾ ಇದ್ದಾರೆ. ಈ ನಮ್ಮ ಭಾರತದಾದ್ಯಂತ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಈ ಒಂದು ಟೆಕ್ನಾಲಜಿ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ ಸಾವಿರಾರು ಜನರು ಇದನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ದುಡಿಮೆ, ಆಮೇಲೆ ಅಲ್ಲಿ ಎಲ್ಲ ಇವತ್ತು ಇಡೀ ಭಾರತಕ್ಕೆ ನಾನು ಸಪ್ಲೈ ಮಾಡಕ್ಕೆ ನಾನು ಅನ್ನೋದು ಸಾಧ್ಯ ಇಲ್ಲ. ಆದ್ರೆ ಬೇರೆ ಬೇರೆ ಅವರು ಇದನ್ನೊಂದು ಮಾಡೆಲ್ ಆಗಿ ಮಾಡಿ ತಗೊಂಡು ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಅವರು ದುಡಿತಾ ಇದ್ದಾರೆ. ಇದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ರೈತರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಬಹುದು, ಯಾಕಂದ್ರೆ ತಾವು ಸಾಕಷ್ಟು ಅನುಭವದ ಹಿನ್ನೆಲೆಯೊಳಗ ಬೆಂದಂತವ್ರು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಸವಾಲುಗಳನ್ನು ಎದುರಿಸಿ ಮತ್ತೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ ತಾವು ಹೇಳಿದ್ರಿ. ಅಂದ್ರೆ ಆದ್ರೂ ಕೂಡ ಒಂದು ಛಲದಿಂದ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸಿದಂತವ್ರು, ಇವತ್ತು ತಾವು ಎಲ್ಲರಿಗೂ ದಾರಿದೀಪ ಆಗಿದ್ದೀರಾ. ನಮ್ಮ ರೈತ ಬಾಂಧವರಿಗೆ ಹೇಗೆ ಒಂದು ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಂದಾಗ ಯಾವ ರೀತಿ ಒಂದು ದಾರಿಯನ್ನು ಹಿಡಿಬೇಕು, ಹೇಗೆ ನಡ್ಕೊಂಡ್ರೆ ಒಂದು ಕೃಷಿಯಲ್ಲಿ ಯಶಸ್ಸನ್ನ ಪಡಿಬಹುದು, ಈ ಬಗ್ಗೆ ರೈತರಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳ್ಬೋದಾ? ಇವತ್ತ ನಮ್ಮ ರೈತ ಮೈಮೂರು ದುಡಿದೋ ಬಿಟ್ಟು ಬಿಟ್ಟಿದ್ದಾರೆ. ದೇವರು ಸೂಚಿಸಿ ದುಡಿಯೋ ಬಿಟ್ಟು ಬಿಟ್ಟಾರ. ಮೊದಲು ತಾನು ದುಡಿದಾರೆ, ಮಕ್ಕಳು ದುಡಿತಾರ, ಎಲ್ಲರೂ ದುಡಿತಾರ. ಮೊದಲೇಕ ನಮ್ಮ ರೈತ ಎಲ್ಲಿ ವ್ಯವಸ್ಥೆ ಒಳಗೆ ಈ ಸಮಾಜದೊಳಗ ಈ ರೈತನೊಳಗೆ ರಾಜಕೀಯದೊಳಗೆ ದುಡುಕಿ ನಮ್ಮ ಕೃಷಿಗೆ ಧಕ್ಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ ದಿಶೆಗೆ ನಾವು ಯಾವುದೇ ರೈತ ಮೊದಲನೇದು ನಾವು ಪ್ರಾಮಾಣಿಕವಾಗಿ ಮೆಷಿನ್ ಒಳಗಿದ್ದು ಶ್ರಮ ಪಡುವುದು ನಮ್ಮ ರೈತರಾದವರು ದುಡಿಬೇಕು. ಆಮೇಲೆ ಇವತ್ತು ಹೊಸ ಹೊಸ ಟೆಕ್ನಾಲಜಿ ಬಂದವು, ಆ ಟೆಕ್ನಾಲಜಿ ಅಳವಡಿಸಿಕೊಂಡು ಕಡಿಮೆ ಖರ್ಚಿನೊಳಗೆ ನಾವು ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಎಲ್ಲಿ ಯಾರು ಒಳ್ಳೇದನ್ನ ರೈತರು ಒಂದು ಇವತ್ತು ಎಕರೆ ಒಳಗೆ ಲಕ್ಷಾಂತರ ರೂಪಾಯಿ ತೆಗೆಯುವಂತ ರೈತರು ಇದ್ದಾರೆ. ಅಂತವರಲ್ಲಿ ಹೋಗಿ ಆ ಜ್ಞಾನವನ್ನ ನಾವು ಪಡ್ಕೋಬೇಕು. ನಮ್ಮ ರೈತರು ಎದೆಗುಂದಬಾರದು. ಇವತ್ತು ಒಂದು ವರ್ಷ ನಮ್ಗೆ ಲಾಸ್ ಆಗಿತ್ತು ಅಂದ್ರೆ ಮುಂದಿನ ವರ್ಷ ನಮ್ಗೆ ಅದರ ಲಾಭ ಸಿಕ್ಕೇ ಸಿಗತೈತಿ. ಪ್ರತಿಯೊಂದು ದಂಧೆದೊಳಗೂ ಲಾಸ್ ಫಾಯ್ದೆ ಇದ್ದೇ ಇರ್ತೈತಿ. ಇವತ್ತು ನಮ್ಮ ರೈತರು ತಮ್ಮ ಮಕ್ಕಳಿಗೆ ಡಾಕ್ಟರ್ಗಳು, ವಕೀಲರು, ಇಂಜಿನಿಯರ್ ಅಂತ ಕಲಿಸ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ನಾವು ಒಕ್ಕಲ್ತನದ ಬಗ್ಗೆ ಹೆಚ್ಚಿನ ಜ್ಞಾನ ಕೊಟ್ಟು ಅವರಿಂದ ಒಕ್ಕಲ್ತನವನ್ನ ಹೆಚ್ಚಿನ ಸುಧಾರಣೆ ಒಳಗೆ ತಗೊಂಬಂದ್ರೆ ನಮ್ಮ ದೇಶಕ್ಕೂ ಒಳ್ಳೇದು, ನಮ್ಮ ರೈತರಿಗೂ ಒಳ್ಳೇದು. ನಮ್ಮ ಮಕ್ಕಳಿಗೆ ನಾವು ಕೃಷಿ ಬಗ್ಗೆ ಶಿಕ್ಷಣ ಕೊಡಿಸಿ, ಕೃಷಿಯೊಳಗೆ ಇವತ್ತು ಇದರಲ್ಲಂತ ದೇಶದೊಳಗೆ ನೀರಿಲ್ಲದಂತ ದೇಶದೊಳಗೆ ಅವರು ಸಾಕಷ್ಟು ಹಂತವನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಜ್ಞಾನ ಕೊಡಿಸಿ ಅವ್ರನ್ನ ನಮ್ಮ ರೈತರು ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು. ಅಂದಾಗ ನಮ್ಮ ರೈತರು ಬಾ ಜೀವನ ನಮ್ಮ ದೇಶದ ಅಭಿವೃದ್ಧಿ ಆಗ್ತದೆ ಅಂತ ನಾನು ಬಯಸ್ತಾ ಇದ್ದೇನೆ ಸರ್. ಅಬ್ದುಲ್ ಖಾದರ್ ನಡ್ಕಟ್ಟಿನ ಸರ್, ಬಹಳ ಸಂತೋಷ ಆಯ್ತು. ನಿಮಗೆ ಒಂದು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಕೂಡ ನೀವು ಸಂಶೋಧನೆಯನ್ನ ಒಂದು ತಮ್ಮ ಒಂದು ವೃತ್ತಿಯಾಗಿ ತೆಗೆದುಕೊಂಡು ಕೃಷಿಯಲ್ಲಿ ಏನು ಸಂಶೋಧನೆ ಮಾಡಿದಿರಿ, ನಿಜವಾಗಿ ಕೂಡ ಹೆಮ್ಮೆಯ ವಿಷಯ. ತಾವು ಹುಣಸೆಹಣ್ಣಿನ ಗಿಡಗಳನ್ನ ಆಗ್ಲಿ ಅಥವಾ ಈ ಜನಪ್ರಿಯವಾಗಿರುವಂತಹ ಆಮೇಲೆ ಟ್ರಾಕ್ಟರ್ ಬ್ಲೇಡ್ ಅನ್ನ ಶಾರ್ಪನ್ ಮಾಡುವಂತಹ ಒಂದು ಮಷಿನ್ ಆಗ್ಲಿ, ಕಬ್ಬಿನ ಕಟಾವಿಗೆ ಬೇಕಾದಂತ ಒಂದು ಯಂತ್ರ ಆಗ್ಲಿ, ನೀರು ಕಾಯಿಸುವ ಯಂತ್ರ, ಹೀಗೆ ಸಾಕಷ್ಟು ತಾವು ಯಂತ್ರಗಳನ್ನು ಸಂಶೋಧನೆ ಮಾಡಿದ್ರೆ ಇನ್ನೂ ಸಂಶೋಧನೆಯಲ್ಲಿ ಹುಮ್ಮಸ್ಸಿನಿಂದ ಮುನ್ನಡೀತಾ ಇದ್ದೀರಾ. ನಮ್ಮ ರೈತರು ತಮ್ಮ ಒಂದು ಮಾತುಗಳನ್ನ ಆದರ್ಶ ಪ್ರಾಯವಾಗಿ ತೆಗೆದುಕೊಂಡು ತಮ್ಮ ದಾರಿಯಲ್ಲಿ ನಡೆದ್ರೆ ಖಂಡಿತವಾಗಿ ಕೂಡ ರೈತ ಬಡವನಾಗಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ತಾವು ಒಂದು ಮಾರುಕಟ್ಟೆ ಪ್ರವೇಶ ಮಾಡಲಿಕ್ಕೆ ಹೇಗೆ ರೈತ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಾ. ರೈತರು ತಮ್ಮೆಲ್ಲ ಮಾತುಗಳನ್ನು ಗಮನಿಸಿದ್ದಾರೆ. ನಡ್ಕಟ್ಟಿನವರೇ, ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಇವತ್ತು ಯಶಸ್ವಿಯಾಗಿದ್ದೀರಾ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಪದ್ಮಶ್ರೀ ಪುರಸ್ಕೃತ ಅಬ್ದುಲ್ ಖಾದರ್ ನಡ್ಕಟ್ಟಿನವರೇ, ಆಕಾಶವಾಣಿ ಧಾರವಾಡದ ಎಲ್ಲ ಕೇಳಿದ್ರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಒಳ್ಳೇದಾಗ್ಲಿ, ತಮ್ಮೆಲ್ಲ ಕನಸುಗಳು ಈಡೇರ್ಲಿ ಅಂತ ಈ ಮೂಲಕ ಕರೆಸ್ತೀವಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು, ಯಾರು ಅರಿಯದನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಘಾಷಿಸದೆ ಹೇಗಿಲ್ಲ ಕುಲದೊಳಗಡಗಿದೆ ಕರ್ಮ ಹೇಗಿಲ್ಲ ಕುಲದೊಳಗಡಗಿದೆ ಕರ್ಮ ಹೇಗಿಲ್ಲ ಮೇಲೆಯ ನಿಂತಿದೆ ಧರ್ಮ ಹೇಗಿಲ್ಲ ಮೇಲೆಯ ನಿಂತಿದೆ ಧರ್ಮ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಇದುವರೆಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಕೃಷಿ ಸಂಶೋಧಕ ಅಣ್ಣಿಗೇರಿಯ ಅಬ್ದುಲ್ ಖಾದರ್ ನಡ್ಕಟ್ಟೀನ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಶರಣಬಸವ ಚೋಳೀನ್. ಈಗ ಕೇಳಿ ತತ್ವಪದಗಳು. ಹಾಡುತ್ತಾರೆ ಹೊಸಪೇಟೆ ತಾಲೂಕಿನ ಸಣ್ಣ ದುರ್ಗಪ್ಪ, ಅಂಜಿನಪ್ಪ, ಚಿನ್ನದಾಸರ್ ಹಾಗೂ ಸಂಗಡಿಗರು. ಬಟ್ಟಿಲ್ದ ಬೇರಿಲ್ದ ಬೆಳೆಯುತ್ತಲಾದ ಬಟ್ಟಿಲ್ದ ಬೇರಿಲ್ದ ಬೆಳೆಯುತ್ತಲಾದ ಬೇರು ಇಲ್ಲದ ಮರ ಓಡಾಡುತ್ತಾದ ಎಂತ ಬೇರು ಇಲ್ಲದ ಮರ ಓಡಾಡುತ್ತಾದ ಬೆಳ್ಳಂದು ಕೆಂಪಂದು ಹೂವಾಗುತ್ತಾದ ಬೆಳ್ಳಂದು ಕೆಂಪಂದು ಹೂವಾಗುತ್ತಾದ ಬೆಳ್ಳಂದು ಕೆಂಪಂದು ಹೂವಾಗುತ್ತಾದ ಹೂವಿನೊಳಗೆ ಒಂದು ಕಾಯಾಗುತ್ತಾದ ಎಂತ ಮರವಿದು ಹೂವಿನೊಳಗೆ ಒಂದು ಕಾಯಾಗುತ್ತಾದ ಪ್ರಾಯಕ ಬಂದರ ಕಾಯ ತಿರುಸಾಗುತ್ತಾದ ಪ್ರಾಯಕ ಬಂದರ ಕಾಯ ಪ್ರಾಯಕ ಬಂದರ ಕಾಯ ತಿರುಸಾಗುತ್ತಾದ ಅಣ್ಣಿಗೆ ಬಂದರ ಕಾಯ ಅಣ್ಣಿಗೆ ಬಂದರ ಕಾಯ ಮಣ್ಣಾಗುತ್ತಾದ ಎಂತ ಮರವೀದು ಎಂತ ಬೆಳೆಯುತ್ತಲಾದ ಲಿಂಗ ಮುದ್ರೆಯ ಕಲ್ಲು ನಿಜವಾಗುತ್ತಾದ ಲಿಂಗ ಮುದ್ರೆಯ ಕಲ್ಲು ನಿಜವಾಗುತ್ತಾದ ಲಿಂಗ ಮುದ್ರೆಯ ಕಲ್ಲು ನಿಜವಾಗುತ್ತಾದ ಕೊಡೆಕಲ್ಲ ಶರಣರಿಗೆ ವಶವಾಗುತ್ತಾದ ಕೊಡೆಕಲ್ಲ ಶರಣರಿಗೆ ವಶವಾಗುತ್ತಾದ ಎಂತ ಮನವಿದೋ ಕೊಡೆಕಲ್ಲ ಶರಣರಿಗೆ ವಶವಾಗುತ್ತಾದ ಎಂತ ಮನವಿದೋ ಸದ್ಗುರುವಿನ ಎಂತ ಕೆಂಪಂದು ಕೆಂಪಂದು ಬೆಳ್ಳಂದು ಹೂವಾಗುತ್ತಾದ ಕೆಂಪಂದು ಬೆಳ್ಳಂದು ಹೂವಾಗುತ್ತಾದ ಹೂವಿನೊಳಗೆ ಒಂದು ಕಾಯಾಗುತ್ತಾದ ಎಂತ ಮರವಿದು ಸದ್ಗುರುವಿನ ಎಂತ ಮರವಿದು ಎಂತ ಮರವಿದು ಸದ್ಗುರುವಿನ ಎಂತ ಮರವಿದು ತತ್ವ ಪದಗಳನ್ನು ಕೇಳುತ್ತಿರುವಿರಿ. ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ವಂದನಂ ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ಬಂದ ಮೋಕ್ಷಗಳೆಂಬೋ ಎರಡರ ಬಂದ ಮೋಕ್ಷಗಳೆಂಬೋ ಎರಡರ ಸಂದು ತೋರಿದ ತೀರನೆ ವಂದನಂ ಗುರುವೀರನೆ ನಿನ ಬಂದ ಮೋಕ್ಷಗಳೆಂಬೋ ಎರಡರ ಬಂದ ಮೋಕ್ಷಗಳೆಂಬೋ ಎರಡರ ಸಂದು ತೋರಿದ ತೀರನೆ ವಂದನಂ ಗುರು ತನ್ನ ನಿಜವನು ನೋಡನು ಭಿನ್ನ ಒಳವೆದ ಮೂಡನು ತನ್ನ ನಿಜವನು ನೋಡನು ಭಿನ್ನ ವಲಯದ ಮೂಡನು ತಮ್ಮ ಪಾದವ ಕಂಡ ಮನುಜನು ತಮ್ಮ ಪಾದವ ಕಂಡ ಮನುಜನು ಜನ್ಮ ಹಳಿದ ರೂಢನು ವಂದನಂ ಗುರುವೀರನೆ ನಿನಗೊಂದನಂ ಸುಕೃತವ ಮಾಡಿದೆ ಅದರಿಂದ ನಿನ್ನೊಳು ಕೂಡಿದೆ ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿನ್ನೊಳು ಕೂಡಿದೆ ಬಂದವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯ ನೋಡಿದೆ ಬಂದವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯ ನೋಡಿದೆ ಬಂದನಂ ಗುರು ಬಂದ ಮೋಕ್ಷಗಳೆಂಬೋ ಎರಡರ ಬಂದ ಮೋಕ್ಷಗಳೆಂಬೋ ಎರಡ ಚಂದು ತೋರಿದ ತೀರನೆ ವಂದನಂ ಗುರು ವೀರನೆ ಿಗಳಾದರು ಭವ ಬಂದ ಕಳೆಯದ ಪೋದರು ತಂದೆ ತಾಯಿಗಳಾದರು ಭವ ಬಂದ ಕಳೆಯದ ಪೋದರು ತಂದೆ ತಾಯಿಗಳಾದರು ಭವ ಬಂದ ಕಳೆಯದ ಪೋದರು ತಂದೆ ಸದ್ಗುರು ಶಂಕರಾರ್ಯರು ತಂದೆ ಸದ್ಗುರು ಶಂಕರಾರ್ಯರು ತಂದೆ ಸದ್ಗುರು ಶಂಕರಾರ್ಯರು ಹಿಂದೆ ನಿಲ್ಲುವ ದೇವರು ನನ್ನ ಹಿಂದೆ ನಿಲ್ಲುವ ದೇವರು ಇದುವರೆಗೂ ಹೊಸಪೇಟೆ ತಾಲೂಕಿನ ಸಣ್ಣ ದುರ್ಗಪ್ಪ ಅಂಜನಪ್ಪ ಚಿನ್ನದಾಸರ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಈಗ ಕೇಳಿ ಕೆರೂರಿನ ವಾಸವ ನೂರುಂದಪ್ಪ ಸಣ್ಣಕ್ಕಿಯವರಿಂದ ಸೋಬನದ ಹಾಡುಗಳು. ಸೋಬಾನ